ವಾತಾವರಣ ಗರಿಷ್ಠ 32 ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇಂದು ಹೊಸ ನಾಯಕನ ಆಯ್ಕೆ. ಕಾಂಗ್ರೆಸ್ ವಲಯದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆ. ಸಿಬಿಐ ನೂತನ ನಿರ್ದೇಶಕರಾಗಿ ಡಿಜಿಪಿ ಪ್ರವೀಣ್ ಸೂದ್ ನೇಮಕ. ಐಸಿಎಸ್ಇ 10 ಮತ್ತು 12ನೇ ತರಗತಿ ಫಲಿತಾಂಶ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:51. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವಿತೆ, ಧ್ವನಿ ಪಿ ಕಾಳಿಂಗರಾವ್ ಅವರದ್ದು. ಕೇಳಿ. ಪ್ರತಿಬಿಂಬವಿದ್ದ ಉದ್ಬುದ್ಧ ಶುದ್ಧ ನೀರಿ ಸುರ ಸ್ವಪ್ನವಿದ್ದ ಪ್ರತಿಬಿಂಬವಿದ್ದ ಉದ್ಬುದ್ಧ ಶುದ್ಧ ನೀರಿ ಎಚ್ಚೆತ್ತು ಎದ್ದು ಆಕಾಶದುದ್ದ ಜರಿಗಿಳೆಯ ವಿಕ್ಕಸಿರಿ ಗಿರಿವಾರಿ ಜಾತ ವರ ಪಾರಿಜಾತ ತಾರಾ ಕುಟುಂಬ ಬಿಂಬಿ ಗಿರಿವಾರಿ ಜಾತ ವರ ಪಾರಿಜಾತ ತಾರಾ ಕುಟುಂಬ ಬಿಂಬಿ ಮಂದಾರ ಬಂದೆ ಮಂದಾರ ಗಂದೆ ನೀನೇ ತಾಯಿ ತಂದೆ ಕೂರು ಜನ್ಯ ನೀನಲ್ಲ ಅನ್ಯ ಸಚಿದಾನಂದ ಕನ್ಯೆ ಸಚಿದಾನಂದ ಕನ್ಯೆ ಮಂದಾರ ಬಂದೆ ಮಂದಾರ ಗಂದೆ ನೀನೇ ತಾಯಿ ತಂದೆ ಕೂರು ಜನ್ಯ ನೀನಲ್ಲ ಅನ್ಯ ಸಚಿದಾನಂದ ಕನ್ಯೆ ಸಚಿದಾನಂದ ಕನ್ಯೆ ಬಂದಾರ ಬಾರೆ ಬಂದಾರ ಸಾರೆ ಕಂದಾರ ಕಡೆವರೆ ಬಂದಾರ ಬಾರೆ ಬಂದಾರ ಸಾರೆ ಕಂದಾರ ಕಡೆವರೆ ಅವತಾರದಿಂದ ಎಂದಾರ ತಾಯಿ ಅದ ಪಾದವನ್ನೇ ಈ ಪದ ಪಾದವನ್ನೇ ಹರಕೆ ತಂದಂತೆ ಮಮತೆ ನಿಂದಂತೆ ತುಂಬಿ ಬಂದಂತೆ ದುಮುದುಮುಯದಂತೆ ದುಡುಕಿ ಬಾ ಹರಕೆ ತಂದಂತೆ ಮಮತೆ ನಿಂದಂತೆ ತುಂಬಿ ಬಂದಂತೆ ದುಮುದುಮುಯದಂತೆ ದುಡುಕಿ ಬಾ ನಿನ್ನ ತಂದನ್ನ ಹುಡುಕಿ ಬಾ ನಿನ್ನ ತಂದನ್ನ ಹುಡುಕಿ ಬಾ ಹುಡುಕಿ ಬಾ ತಾಯಿ ದುಡುಕಿ ಬಾ ಬಾಯ ಬಾ ತಾಯಿ ಹಿಡಿದು ಬಾ ಹಿಡಿದು ಬಾ ತಾಯಿ ಹಿಡಿದು ಬಾ ಹಿಡಿದು ಬಾ ತಾಯಿ ಹಿಡಿದು ಬಾ ಹಿಡಿದು ಬಾ ತಾಯಿ ಹಿಡಿದು ಬಾ ಹಿಡಿದು ಬಾ ತಾಯಿ ಹಿಡಿದು ಬಾ ಹಿಡಿದು ಬಾ ತಾಯಿ ಹಿಡಿದು ಬಾ ಶಂಭು ಶಿವ ಹರನು ಚಿತ್ತೆ ಬಾ ತತ್ತನರ ಹರಿ ಅಮುತ್ತೆ ಬಾ ಶಂಭು ಶಿವ ಹರನು ಚಿತ್ತೆ ಬಾ ತತ್ತನರ ಹರಿ ಅಮುತ್ತೆ ಬಾ ಅಂಬಿಕಾ ತನೆಯ ನತ್ತೆ ಬಾ ಬಾರೆ ಬಾ ತಾಯಿ ಹಿಡಿದು ಬಾ ಹಿಡಿದು ಬಾ ತಾಯಿ ಹಿಡಿದು ಬಾ ಹಿಡಿದು ಬಾ ತಾಯಿ ಹಿಡಿದು ಬಾ ಹಿಡಿದು ಬಾ ತಾಯಿ ಹಿಡಿದು ಬಾ ಹಿಡಿದು ಬಾ ತಾಯಿ ಹಿಡಿದು ಬಾ ಹಿಡಿದು ಬಾ ತಾಯಿ ಹಿಡಿದು ಹಿಡಿದು ಬಾ ಮೊದಲು ತಾಯ ಹಾಲ ಕುಡಿದು ನಲ್ಲೆಯಿಂದ ತೊದಲಿ ನುಡಿದು ಮೊದಲು ತಾಯ ಹಾಲ ಕುಡಿದು ನಲ್ಲೆಯಿಂದ ತೊದಲಿ ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಮಾತದಾವುದು ಮಾತದಾವುದು ಮಾತದಾವುದು ಕವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲ್ಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿ ತಾವುದು ಕವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲ್ಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿ ತಾವುದು ನಮ್ಮ ಕವಿಗಳೆಂಬ ಕೋಡು ಕಲಗದಾವುದು ಕಲಗದಾವುದು ಕಲಗದಾವುದು ಮೊದಲು ತಾಯ ಹಾಲ ಕುಡಿದು ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟ ದಿನಿಯ ಹಣ್ಣು ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು ಬಲ್ಲವರಿಗೆ ಬೆರೆಗೆ ಇಲ್ಲಿ ಅರಿಯದವರು ನಾಲ್ವರಲ್ಲಿ ಕಳೆಯ ಬೆಳಕು ಹೊಳೆಯಲಂದು ದಣಿದು ಹೋದೆನು ಬಲ್ಲವರಿಗೆ ಬೆರೆಗೆ ಇಲ್ಲಿ ಅರಿಯದವರು ನಾಲ್ವರಲ್ಲಿ ಕಳೆಯ ಬೆಳಕು ಹೊಳೆಯಲಂದು ದಣಿದು ಹೋದೆನು ಬಡವನಳಿಲು ಸೇವೆ ಎಂದು ಧನ್ಯನಾದೆನು ಮೊದಲು ತಾಯ ಹಾಲ ಕುಡಿದು ನಲ್ಲೆಯಿಂದ ತೊದಲಿ ನುಡಿದು ಮೊದಲು ತಾಯ ಹಾಲ ಕುಡಿದು ನಲ್ಲೆಯಿಂದ ತೊದಲಿ ನುಡಿದು ಎಳೆಯರೊಡನೆ ಬೆಳೆದು ಬಂದ ಮಾತದಾವುದು ಮಾತದಾವುದು ಮಾತದಾವುದು ಮಾತದಾವುದು ಬಿಎಂ ಶ್ರೀಕಂಠಯ್ಯ ಅವರ ರಚನೆಯನ್ನ ವೃಂದಗಾನದಲ್ಲಿ ಇದುವರೆಗೆ ನೀವು ಆಲಿಸಿದಿರಿ. ಈ ಹಾಡಿನೊಂದಿಗೆ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

ಗಡ್ಡೆ ಕೊಡುವಂತಹ ಒಂದು ತಳಿಗಳಾದ್ರೆ ಎಕರೆಗೆ 14-15 ಟನ್. ಇನ್ನು ಸಂಕರ್ಣ ಅಥವಾ ಹೈಬ್ರಿಡ್ ತಳಿಗಳಾದರೆ ಎಕರೆಗೆ 18-20 ಟನ್. ಮತ್ತು ಸಣ್ಣ ಗಡ್ಡೆಯುಳ್ಳ ತಳಿಗಳಾದಲ್ಲಿ ಎಕರೆಗೆ 8-10 ಟನ್ ಇಳುವರಿಯನ್ನು ನಾವು ಪಡೆಯಬಹುದು. ಮತ್ತು ಇದಕ್ಕೆ ರಫ್ತಿನ ಒಂದು ಮೌಲ್ಯ ಕೂಡ ಇದೆ. ಈ ಸಣ್ಣ ಗಡ್ಡೆಗೆ ಹೆಚ್ಚಿನ ಒಂದು ರಫ್ತಿನ ಮೌಲ್ಯ ಇದೆ. ಅದಲ್ದಿರ ಬೇರೆ ಗಡ್ಡೆಗಳನ್ನು ಕೂಡ ನಾವು ರಫ್ತು ಮಾಡ್ಬೋದು, ಆದರೆ ಸಣ್ಣ ಗಡ್ಡೆಗೆ ಹೆಚ್ಚಿನ ಒಂದು ರಫ್ತು ಮೌಲ್ಯ ಇದೆ. ಒಳ್ಳೆಯದು ರಾಜಣ್ಣ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಜಗದೀಶ್. ಕೃಷಿ ರಂಗದಲ್ಲಿ ಇದುವರೆಗೆ ಈರುಳ್ಳಿ ಬೇಸಾಯ ಕುರಿತು ಡಾಕ್ಟರ್ ಕೆಎಂ ರಾಜಣ್ಣ ಅವರೊಂದಿಗೆ ಸಂದರ್ಶನ ಆಲಿಸಿದರೆ ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ನಮ್ಮ ನಾಳಿನ ಕೃಷಿರಂಗದಲ್ಲಿ ಕೃಷಿಯಲ್ಲಿ ಗೊಬ್ಬರದ ಬಳಕೆ ಈ ಕುರಿತು ಡಾ ರಾಜೇಂದ್ರ ಹೆಗ್ಡೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಬೇವೂರು ರಾಮಯ್ಯ ಮತ್ತು ಸಂಗಡಿಗರು. ತಾಯಿ ಇಲ್ಲದ ತಬ್ಬಲಿಯಮ್ಮ ಬೇವೂರು ರಾಮಯ್ಯ ಮತ್ತು ಸಂಗಡಿಗರು ಹಾಡಿದ ಈ ಜನಪದ ಗೀತೆಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರಗಳು.